ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ಸರ್ಕಾರ ಸರ್ವಸಮ್ಮತವಾಗಿದೆ. ಮುಖ್ಯಮಂತ್ರಿಗಳಾದಂತಹ ನಮ್ಮ ನಾಯಕರಾದ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯವನ್ನು ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ಸಾರ್ವಜನಿಕ ಸಹಕಾರವನ್ನು ಕೇಳುತ್ತೇನೆ. ನಮಸ್ಕಾರ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶ ಕಟ್ಟುವಲ್ಲಿ ಇಂಜಿನಿಯರ್ಗಳ ಪಾತ್ರ, ಈ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಬನ್ನಿ, ಅವರ ದನಿಗೆ ಕಿವಿಯಾಗೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗಿರೋರು ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಹೇ ಬಿಂದು, ಏನ್ ಮಾಡ್ತಿದ್ಯಾ? ದೊಡ್ಡ ಸಮ್ಮೇಳನ ನಡೆಸ್ತಿದ್ಯಾ? ಏನ್ ಕತೆ? ದೊಡ್ಡ ಸಮ್ಮೇಳನ ಅಂತ ಏನಿಲ್ಲ, ನಾವ್ ಇಂಜಿನಿಯರ್ಗಳು ನಮ್ಮ ಈ ಪ್ರಪಂಚಕ್ಕೆ ಏನೇನ್ ಕೊಡುಗೆ ಕೊಟ್ಟಿದೀವಿ, ನಮ್ಮ ಪಾತ್ರ ಏನಿದೆ ಅಂತ ಜನಗಳಿಗೆ ತಿಳಿಸ್ಕೊಡಕ್ಕೆ ಅಂತ ನಾವ್ ಇವತ್ತಿಲ್ ಬಂದಿದೀವಿ. ಹಿಂದಿನ ಕಾಲದಲ್ಲಿ ಬಿಲ್ಡಿಂಗ್ ಕಟ್ಟೋದನ್ನ ಮಾತ್ರ ಇಂಜಿನಿಯರಿಂಗ್ ಅಂತ ಅನ್ಕೊಂಡಿದ್ರು. ಹೊಸ ಹೊಸ ಕೋರ್ಸ್ಗಳು ಬಂದು ಇವತ್ ಹೇಗಾಗಿದೆ ಅಂದ್ರೆ, ಅರೆ ಇಂಜಿನಿಯರಿಂಗ್ ಅವರು ಒಂದ್ ಎಸಿ ರೂಮ್ ಅಲ್ಲಿ ಕುತ್ಕೊಂಡು ಕೀಬೋರ್ಡ್ ಕುಟ್ಕೊಂಡು ಏನೋ ಒಂದ್ ಕಂಪ್ಯೂಟರ್ ಅಲ್ಲಿ ಏನೋ ಮಾಡ್ತಿರ್ತಾರೆ ಅಷ್ಟೇ ಅನ್ನೋ ಮನಸ್ಥಿತಿಗೆ ಜನಗಳು ಬಂದ್ಬಿಟ್ಟಿದ್ದಾರೆ. ಈಗ ಇಂಥ ಒಂದು ಅಭಿಪ್ರಾಯನ ನಾವು ಸುಳ್ಳು ಅಂತ ನಿರೂಪಿಸಕ್ಕೆ ಬಂದಿದೀವಿ. ಇಂಜಿನಿಯರಿಂಗ್ ಅನ್ನೋದು ಒಂದು ವೃತ್ತಿ ಹೌದು, ಅದಕ್ಕಿಂತ ಪ್ರಮುಖ ವಿಷಯ ಅಂದ್ರೆ ವೈಜ್ಞಾನಿಕ ಜ್ಞಾನ, ಗಣಿತ, ವಿಜ್ಞಾನ ಜೊತೆಗೆ ಯಾವುದೇ ಕ್ಷೇತ್ರ ಆಗಿರಲಿ, ಮಾನವ ಕುಲಕ್ಕೆ ಪ್ರಯೋಜನಕಾರಿಯಾದ ಮಾರ್ಗಗಳನ್ನ ಅಭಿವೃದ್ಧಿಪಡಿಸಲು ಇಂಜಿನಿಯರಿಂಗ್ ಅನ್ನ ಇಂದು ಬಳಸಲಾಗ್ತಾ ಇದೆ. ಹೀಗೆ ಒಂದಲ್ಲ ಒಂದ್ ರೀತಿಯಲ್ಲಿ ಇಂಜಿನಿಯರ್ಗಳು ಬರೀ ಡಿಗ್ರಿ ತಗೊಂಡು ಇಂಜಿನಿಯರ್ಸ್ ಅಂತ ಹೇಳ್ಕೊಳ್ಳೋದಲ್ಲ, ಉಪಯೋಗಗಳನ್ನ, ಸಮಾಜಕ್ಕೆ ಕೊಡುಗೆಗಳನ್ನ ತಲೆತಲಾಂತರದಿಂದ ಕೊಡ್ತಾನೆ ಬಂದಿದ್ದಾರೆ. ಇಂಜಿನಿಯರಿಂಗ್ ಅನ್ನೋದು ಒಂದು ಸಂಪೂರ್ಣ ಶ್ರೇಣಿ, ಇದರಲ್ಲಿ ಕೈಗಾರಿಕೆ ಆಗಿರಬಹುದು, ಆನ್ಸೈಟ್ ಆಗಿರಬಹುದು, ಪ್ರಾಯೋಗಿಕ ನಿರ್ಮಾಣ ಕಾರ್ಯಗಳಾಗಿರಬಹುದು, ಕಚೇರಿಯಿಂದ ಸುರಕ್ಷತಾ ವ್ಯವಸ್ಥೆಗಳ ಮೌಲ್ಯಮಾಪನಗಳು, ಸಾರಿಗೆ, ಔಷಧ, ಮನರಂಜನೆ, ಬಾಹ್ಯಾಕಾಶ ಅಥವಾ ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳು, ಯಾವುದೇ ಸಂಬಂಧಿತ ಸಮಸ್ಯೆಗಳನ್ನ ಪರಿಹರಿಸಲು ಒಂದು ನಿರ್ದಿಷ್ಟ ಉದ್ಯಮದಲ್ಲಿ ಹೊಂದಿರುವ ಜ್ಞಾನವನ್ನ ಬಳಸ್ತಾರೆ. ವಾಸ್ತವವಾಗಿ ಇಂಜಿನಿಯರಿಂಗ್ ಎಲ್ಲದರ ಹಿಂದೆ ಇದೆ. ಇಂದಿನ ಪ್ರಪಂಚನ ನೋಡಿದ್ರೆ ಎಲ್ಲವೂ ಎಷ್ಟು ಸುಲಭದಲ್ಲಿ ಕೈಗೆಟಕುವ ಹಾಗೆ ಭಾಸ ಆಗತ್ತೆ ಅಲ್ವಾ? ಇಷ್ಟು ಬೆಳವಣಿಗೆಯ ಬೇರು ಎಷ್ಟು ಆಳವಾದದ್ದು, ಎಷ್ಟು ಬಲಿಷ್ಠವಾದದ್ದು ಅಂತ ಗೊತ್ತಾದ್ರೆ ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳ ಇತಿಹಾಸ, ಸೃಷ್ಟಿ ಮೂಲ ಎಲ್ಲವೂ ಕಣ್ಮುಂದೆ ಬರುತ್ತೆ. ಬಿಂದು, ಒಂದ್ ನಿಮಿಷ. ಇತಿಹಾಸ ಅಂದ ತಕ್ಷಣ ನಂಗೊಂದ್ ಕತೆ ನೆನಪಾಗ್ತಿದೆ. ಚಕ್ರದ ಆವಿಷ್ಕಾರದ ಬಗ್ಗೆ ಹೇಳ್ತೀನಿ. ಮೆಸೊಪಟೋಮಿಯಾದಲ್ಲಿ ಆದಿಮಾನವರು, ಸುಮೇರಿಯನ್ ಜನರು ತಿರುಗುವ ಆಕ್ಸೆಲ್, ಆಕ್ಸೆಲ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ವೃತ್ತಾಕಾರದ ಮರದ ದಿಮ್ಮಿಗೆ ಜೋಡಿಸಿ ಚಕ್ರ ಮಾಡ್ತಾರಂತೆ. ವೃತ್ತಾಕಾರದ ಮರದ ದಿಮ್ಮಿಗಳ ಮಧ್ಯೆ ಟೊಳ್ಳನ್ನು ಮಾಡಿ, ಅಂದ್ರೆ ಹಾಲೋ ಮಾಡಿ, ಅದನ್ನ ಹಗುರ ಮಾಡಿ, ಅದನ್ನ ಮಾರ್ಪಡಿಸಿ ಇನ್ನ ಎಫಿಷಿಯಂಟ್ ಆಗಿ ಚಕ್ರದ ಆವಿಷ್ಕಾರ ಮಾಡ್ತಾರೆ. ಚಕ್ರ ಅಂದ್ರೆ ಇವಾಗ ನಾವು ಮಾಮೂಲಿ ಬಸ್ಸು, ಕಾರು, ಲಾರಿಗಳಲ್ಲೆಲ್ಲ ಏನ್ ನೋಡ್ತೀವಿ, ಇವಾಗ ಹೊಸ ಹೊಸದಾಗಿ ಟೈರ್ಸ್ ಎಲ್ಲ ಬರ್ತಿದ್ಯಲ್ಲ, ಅದ್ರ ಆವಿಷ್ಕಾರ ನೀ ಹೇಳ್ತಿದ್ಯಾ? ಅದೇ ಅಪ್ಪ, ವೀಲೋ. ಹೌದು. ಓಕೆ. ಮುಂದೆ ಅಂದ್ರೆ ಮಧ್ಯಯುಗದಲ್ಲಿ ಸಾರಿಗೆ ಮತ್ತು ಪ್ರಾಚೀನತೆಯಲ್ಲಿ ಈ ಚಕ್ರದ ಆವಿಷ್ಕಾರದಿಂದ ಹಲವಾರು ಬದಲಾವಣೆಗಳಾಗುತ್ತೆ. ಅಂದ್ರೆ ಉದಾಹರಣೆಗೆ ವ್ಯಾಪಾರ ಸಾಮ್ರಾಜ್ಯದ ಬೆಳವಣಿಗೆ, ಆಫ್ರಿಕಾ ಮತ್ತು ಸೌತ್ ಆಫ್ ಸಹರಾದಲ್ಲಿ ಟ್ರೇಡಿಂಗ್ ಅಂದ್ರೆ ವ್ಯಾಪಾರ ವಹಿವಾಟು ಹೆಚ್ಚಳ ಆಗೋದು. ನಂತರ ಸಿಲ್ಕ್ ರೋಡ್, ನಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಈ ಸಿಲ್ಕ್ ರೋಡ್ ಅಲ್ಲಿ ಆವಾಗಿನ ಕಾಲದಲ್ಲಿ ತುಂಬಾ ವ್ಯಾಪಾರ ವಹಿವಾಟು ಆಗ್ತಾ ಇತ್ತು. 1774 1740 ಮಹಾ ಆವಿಷ್ಕಾರಗಳಾಗಿದೆ ಉದಾಹರಣೆ ಸಾರಿಗೆಯಲ್ಲಿ. ಹಾಗೆ 1740 ಹಾಗೂ 1945 ಆಸುಪಾಸಿಗೆ ಕೈಗಾರಿಕಾ ಹಾಗೂ ಸಾರಿಗೆ ಕ್ರಾಂತಿ, 1829 ರಾಕೆಟ್ ನಿರ್ಮಾಣ ಹಾಗೂ ಮೊದಲ ಉಗಿಯಂತ್ರ. ಮುನಿಷಾ, ಉಗಿಯಂತ್ರದ ಒಂದ್ ಸ್ವಲ್ಪ ಇತಿಹಾಸ ಹೇಳ್ತೀಯಾ? ಹಾ ಸರಿ. 1698 ಮೊದಲನೆಯ ಉಗಿಯಂತ್ರ ಆಗುತ್ತೆ. ಇದನ್ನ ಥಾಮಸ್ ಸೇವರಿ ಅವರು ಕೈ ನಿಯಂತ್ರಿತ ಕವಾಟಗಳ ಮೂಲಕ ಪಂಪ್ಗೆ ಅದನ್ನ ಅಳವಡಿಸಿ ಪೇಟೆಂಟ್ ತೆಗೆದುಕೊಳ್ತಾರೆ. ಕವಾಟುಗಳು ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ವಾಲ್ವ್ ಅಂತ. ಇದರಿಂದ ಗಣಿಗಾರಿಕೆ ಮತ್ತು ಉಗಿಯಂತ್ರದ ಬೆಳವಣಿಗೆ ಆಗುತ್ತೆ. ಮುಂದೆ 1712 ಥಾಮಸ್ ನ್ಯೂಕಾಮನ್ ಅನ್ನವರು

ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಹೂಡಿಕೆ ತರಲಾಯಿತು. ನಾವೆಲ್ಲ ಈಗ ಹೊರಗೆ ಹೋದಾಗ ಕ್ಯಾಶ್ ತಗೊಂಡು ಹೋಗ್ತೀವಾ? ಇಲ್ಲ, ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡ್ತೀವಿ. ಬ್ಯಾಂಕ್ಗಳಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಲ್ಬೇಕಾಗಿತ್ತು. ಹೌದು, ಅದಕ್ಕೆ ಅಂತಾನೆ ಹಣ ವ್ಯವಹಾರ ಮತ್ತು ಬ್ಯಾಂಕ್ ವ್ಯವಹಾರದಲ್ಲಿ ವೈಜ್ಞಾನಿಕ ಬದಲಾವಣೆಗಳು ಮತ್ತು ಮುಂದುವರಿದ ತಂತ್ರಜ್ಞಾನಗಳು ಸ್ಥಾನ ಪಡೆದಿದೆ. ಇದರಿಂದಾಗಿ ದಿನದಿನ ವ್ಯವಹಾರಗಳು ಸುಲಭವಾಗುತ್ತಿದೆ. ಕೈ ಬೆರಳ ತುದಿಯಲ್ಲಿ ಎಲ್ಲ ಚಟುವಟಿಕೆಗಳು ನಡೆಯುತ್ತಿದೆ. ಯುಪಿಐ ತಂತ್ರಜ್ಞಾನದಿಂದ ಹಣಕಾಸು ವ್ಯವಹಾರ ಬ್ಯಾಂಕ್ ಎಲ್ಲ ಸುಲಭವಾಗಿದೆ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಸೌಲಭ್ಯವನ್ನು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಭಿವೃದ್ಧಿಸಿದೆ. ಸ್ಮಾರ್ಟ್ಫೋನ್ಗಳನ್ನು ಬಳಸಿ ಯಾವುದೇ ಎರಡು ಬ್ಯಾಂಕ್ ಖಾತೆಗಳ ನಡುವೆ ಹಣ ವರ್ಗಾವಣೆ ಮಾಡುವ ಒಂದು ಪಾವತಿ ವ್ಯವಸ್ಥೆ ಯುಪಿಐ ಆಗಿದೆ. ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಯಿಂದ ಯುಪಿಐ ಮೂಲಕ ಯಾವುದೇ ವ್ಯಾಪಾರಿಗಳಿಗೆ ಹಣವನ್ನು ನೇರವಾಗಿ ಪಾವತಿಸಬಹುದು. ಅದು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಇರಬಹುದು. ವ್ಯವಹರಿಸುವಾಗ ಕ್ರೆಡಿಟ್ ಕಾರ್ಡ್ ವಿವರ, ಐಎಫ್ಎಸ್ಸಿ ಕೋಡ್ ಅಥವಾ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ ಪಾಸ್ವರ್ಡ್ ಯಾವುದೂ ಬೇಕಾಗಲ್ಲ. ಯುಪಿಐ 24/7 ನಿರ್ವಹಿಸುತ್ತಿರುತ್ತದೆ. ಇ ಕಾಮರ್ಸ್ಗಳಿಂದ ಖರೀದಿಸಿದ ಸರಕು ಮನೆ ಬಾಗಿಲಿಗೆ ಬಂದಾಗ ಯುಪಿಐ ಆಪ್ ಮೂಲಕ ಹಣ ಪಾವತಿಸಬಹುದು. ಹೌದು, ಡಿಜಿಟಲ್ ಇಂಡಿಯಾ ಅಂತ ಹೇಳುದು ಸೆಂಟ್ರಲ್ ಗವರ್ಮೆಂಟ್ನ ತುಂಬಾ ದೊಡ್ಡ ಕನಸಾಗಿತ್ತು. ನಾಗರಿಕರಿಗೆ ಡಿಜಿಟಲ್ ಇಂಡಿಯಾದ ಯೋಜನೆಗಳು ತಲುಪಿಸಬೇಕು ಅಂತ ಹೇಳುವುದೇ ಸೆಂಟ್ರಲ್ ಗವರ್ಮೆಂಟ್ನ ಮುಖ್ಯ ಉದ್ದೇಶ. ಇದೆಲ್ಲ ಸಾಧ್ಯವಾದ್ದು ಇಂಟರ್ನೆಟ್ನ ಮೂಲಕ. ಇದರಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂತ ಹೇಳಿದ್ರೆ, ಆನ್ಲೈನ್ನ ಮೂಲಕ ನೇರವಾಗಿ ಸಂಬಂಧಪಟ್ಟ ಅರ್ಜಿಗಳು ಸರ್ಕಾರಕ್ಕೆ ತಲುಪುತ್ತದೆ. ಇಂತಹ ಸೌಲಭ್ಯದಿಂದ ಕೆಲಸದಲ್ಲಿ ಯಾವುದೇ ಡಿಲೇ ಆಗುವುದಿಲ್ಲ. ಫಲಾನುಭವಿಗಳು ವಿಧಿಸಿರುವ ಷರತ್ತನ್ನು ಪೂರ್ಣಗೊಳಿಸಿದಾಗ ಆಯಾ ವ್ಯಕ್ತಿಯ ಖಾತೆಗೆ ಯೋಜನೆಯ ಷರತ್ತಿನಂತೆ ಹಣವು ಜಮೆಯಾಗುತ್ತದೆ. ಇಷ್ಟೆಲ್ಲ ಕೆಲಸ ನಡೆಸಲು ಯಾರೇ ಆಗಲಿ ಕಚೇರಿ, ಸರ್ಕಾರಿ ಕಚೇರಿ, ಬ್ಯಾಂಕ್ ಅಲ್ಲಿ ಇಲ್ಲಿ ಎಂದು ಅಲೆಯುವ ಅವಶ್ಯಕತೆ ಇಲ್ಲ. ಕೂತಲ್ಲಿಯೇ ಬೆರಳಿನ ಅಂಚಿನಲ್ಲಿಯೇ ಕೆಲಸಗಳು ನಡೆದು ಹೋಗುತ್ತದೆ. ಭೂಮಿಯನ್ನು ಗ್ಲೋಬಲ್ ವಿಲೇಜ್ ಮಾಡಲು ಈ ಡಿಜಿಟಲ್ ಇಂಡಿಯಾ ತುಂಬಾ ಸಹಾಯಕವಾಗಿದೆ. ಸರ್ಕಾರದ ವಹಿವಾಟಿನಲ್ಲಿ ಪಾರದರ್ಶಕತೆ, ನಾಗರಿಕರು ಸರ್ಕಾರದ ವಹಿವಾಟನ್ನು ಹೆಚ್ಚಾಗಿ ನಂಬುವಂತೆ ಮಾಡಿದೆ. ಇಷ್ಟು ಹೊತ್ತು ನೀನ್ ಹೇಳಿದ್ದು ಡಿಜಿಟಲ್ ಇಂಡಿಯಾ ಬಗ್ಗೆ ಏನೋ ಸರಿ ಇತ್ತು ಪ್ರತೀಕ್. ಆದ್ರೆ ಡಿಜಿಟಲ್ ಇಂಡಿಯಾದಲ್ಲಿ 12 ಸೆಕ್ಟರ್ ಏನೋ ಇದೆ ಅಲ್ವಾ? ಹಾ ಹೌದು, ಅದರಲ್ಲಿ ಡಿಜಿ ಲಾಕರ್ ಬಗ್ಗೆ ನಾನ್ ಹೇಳ್ತೀನಿ. ಪ್ರತಿ ಭಾರತೀಯ ನಾಗರಿಕ ಡಿಜಿ ಲಾಕರ್ ಸೌಲಭ್ಯವನ್ನ ಬಳಸ್ಕೊಳ್ಬಹುದು. ಏನಪ್ಪ ಡಿಜಿ ಲಾಕರ್ ಅಂದ್ರೆ? ಇದೊಂದು ಕ್ಲೌಡ್ ಆಧಾರಿತ ಸೇವೆ ಆಗಿದೆ. ಇದರಲ್ಲಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಾರ್ಕ್ಸ್ ಕಾರ್ಡ್ಸ್ ಇರ್ಬೋದು ಅಥವಾ ಸರ್ಟಿಫಿಕೇಟ್ಗಳಿರ್ಬೋದು, ಎಲ್ಲದನ್ನೂ ಶೇಖರಿಸಿಡ್ಬೋದು. ಇದರಿಂದ ಈ ಡಾಕ್ಯುಮೆಂಟ್ಗಳನ್ನ ಪದೇ ಪದೇ ಪರಿಶೀಲಿಸುವ ಅಗತ್ಯ ಬರೋದೇ ಇಲ್ಲ. ಇದನ್ನ ಎಲೆಕ್ಟ್ರಾನಿಕ್ ವೆರಿಫಿಕೇಶನ್ ಅಂತೆ ಕೂಡ ಬಳಸ್ಕೋಬಹುದು. ಕೇಂದ್ರ ಸರ್ಕಾರ ಈ ರೀತಿಯ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿಟ್ಟುಕೊಳ್ಳಲು ಡಿಜಿ ಲಾಕರ್ ಅನ್ನ ಜನರಿಗೆ ಪರಿಚಯಿಸಿತು. ಇದೆಲ್ಲ ಸರಿ ಚಿನ್ಮಯಿ, ಆದ್ರೆ ಇವಾಗ ನನ್ನ ಮಾರ್ಕ್ಸ್ ಕಾರ್ಡು, ಬ್ಯಾಂಕ್ ಇನ್ಫಾರ್ಮೇಶನ್, ನನ್ನ ಪರ್ಸನಲ್ ಏನೇ ಒಂದು ಡೇಟಾ ಇರ್ಬೋದು, ಅದನ್ನ ಡಿಜಿ ಲಾಕರ್ ಅಲ್ಲಿ ಇಡ್ತೀನಿ ಅಂತ ಅನ್ಕೊಳ್ಳೋಣ. ಅದು ಅಷ್ಟು ಸೇಫ್ ಅಂತ ನಾನು ಹೇಗ್ ನಂಬೋದು? ನಮ್ಮ ಬೆಲೆ ಬಾಳುವ ವಸ್ತುಗಳು, ದುಡ್ಡು, ಬಂಗಾರ ಮುಂತಾದ ಎಲ್ಲಾ ದಾಖಲೆ ಪತ್ರಗಳನ್ನು ಸಹ ಬ್ಯಾಂಕ್ ಲಾಕರ್ನಲ್ಲಿ ಸುರಕ್ಷಿತವಾಗಿಡೋ ತರ ನಾವು ನಮ್ಮ ಈ ದಾಖಲೆ ಪತ್ರಗಳನ್ನು ಸಹ ಡಿಜಿ ಲಾಕರ್ನಲ್ಲಿ ಸುರಕ್ಷಿತವಾಗಿ ಇಡಬಹುದು. ಈಗೆಲ್ಲ ಡಿಜಿ ಲಾಕರ್ ಇದ್ದಾಗೇನೆ ನಮಗೆ ಯಾವುದೇ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಬಗ್ಗೆ ಮಾಹಿತಿ ಇರಬಹುದು ಅಥವಾ ಡ್ರೈವಿಂಗ್ ಲೈಸೆನ್ಸ್, ಯಾವುದೇ ಪ್ಯಾನ್ ಕಾರ್ಡ್ ನಂಬರ್ ಎಲ್ಲದನ್ನು ನಾವು ಡಿಜಿ ಲಾಕರ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲೋ ತಕ್ಷಣಕ್ಕೆ ಬೇಕಾಗಬಹುದು, ಬ್ಯಾಂಕ್ ಅಲ್ಲೆಲ್ಲೋ ಬೇಕಾಗತ್ತೆ, ಆ ತರದೆಲ್ಲ ಸಮಯದಲ್ಲಿ ತುಂಬಾ ಸಹಾಯ ಆಗುತ್ತೆ. ಇವಾಗ ಚಿನ್ಮಯಿ, ನೀನ್ ಹೇಳಿದ ತರ ಮೊಬೈಲ್ನಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಓಡಾಡಿದ್ರೆ ತುಂಬಾ ಉಪಯೋಗ ಅಂತ ನಾನು ಒಪ್ಕೊಳ್ತೀನಿ. ನಾರ್ಮಲ್ ಆಗಿ ನನ್ನ ಫೋನ್ನಲ್ಲಿ ಸ್ಕ್ಯಾನ್ ಮಾಡಿ ಕೂಡ ಇಟ್ಕೊಳ್ಬಹುದು, ಆ ತರದ ಸೌಲಭ್ಯ ಕೂಡ ಇದೆ. ಈ ಡಿಜಿಟಲ್ ಲಾಕರ್ ಅದಕ್ಕಿಂತ ಸೇಫ್ ಅಂತ ನೀನ್ ಹೇಳ್ತಿದ್ಯಾ. ಈ ಡಿಜಿಟಲ್ ಲಾಕರ್ನ ನಾನು ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ಉಪಯೋಗಿಸೋದು, ಅದೆಲ್ಲ ಯಾವ ರೀತಿ ಆಗತ್ತೆ? ಈ ಡಿಜಿ ಲಾಕರ್ನ ಬಳಸಕ್ಕೆ ಎಲ್ಲಾ ಬಳಕೆದಾರರು ಸಹ ಆಧಾರ್ ಕಾರ್ಡ್ ಹೊಂದಿರಬೇಕು. ಈ ಡಿಜಿ ಲಾಕರ್ನ ನಮ್ಮ ಫೋನ್ಗಳಲ್ಲಿ ಡೌನ್ಲೋಡ್ ಮಾಡೋದು ಸಹ ತುಂಬಾ ಸುಲಭ. ಪ್ಲೇಸ್ಟೋರ್ನಲ್ಲಿ ಇದು ಅವೈಲೇಬಲ್ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಬಳಕೆದಾರರು ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಅದರಲ್ಲಿ ಎಂಟ್ರಿ ಮಾಡಿ ತಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ನ ಅದರಲ್ಲಿ ಸೇವ್ ಮಾಡಿ ಇಟ್ಕೋಬಹುದು. ಈಗ MyGovernment.in ಬಗ್ಗೆ ನಾನು ಹೇಳ್ತೀನಿ. ಇದೊಂದು ಸರ್ಕಾರಿ ಸೇವೆ ನೀಡೋ ಒಂದು ವೆಬ್ ಪೋರ್ಟಲ್. ಇದರಲ್ಲಿ ಏನಪ್ಪ ಅಂತಂದ್ರೆ ಜನಸಾಮಾನ್ಯರು ನೇರವಾಗಿ ಭಾಗಿಯಾಗಬಹುದು. ಇದರಲ್ಲಿ ಡಿಸ್ಕಸ್ ಟು ಡಿಸಿಮಿನೇಟ್ ಅನ್ನೋ ವಿಭಾಗಗಳನ್ನ ಮಾಡಿ ಇದರಲ್ಲಿ ನಾಗರಿಕರು ನೇರವಾಗಿ ಪಾಲ್ಗೊಳ್ಬಹುದು ಮತ್ತೆ ಅವರ ಅನಿಸಿಕೆಗಳನ್ನ ಮುಕ್ತವಾಗಿ ಅಲ್ಲಿ ಹೇಳ್ಕೊಳ್ಳೋದಿಕ್ಕೆ ಅವಕಾಶಗಳಿದೆ.